ಬಿಜೆಪಿ ಪ್ರಧಾನಮಂತ್ರಿ ಸೇರಿದಂತೆ ಗಣ್ಯರ ಸಂತಾಪ, ಕನ್ನಡ ಚಿತ್ರರಂಗದ ಕಂಬನಿ. ಸಿಂದಗಿ ಮತ್ತು ಹಾನಗಲ್ ವಿಧಾನಸಭಾ ಉಪಚುನಾವಣೆಗೆ ಸಕಲ ಸಿದ್ದತೆ, ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ. ಜನೌಷಧಿ ಬಳಕೆಯನ್ನು ಉತ್ತೇಜಿಸುವಲ್ಲಿ ಆಶಾ ಕಾರ್ಯಕರ್ತೆಯರ ಪಾತ್ರ ಮಹತ್ವದ್ದು, ಕೇಂದ್ರ ಸಚಿವ ಭಗವಂತ ಖೂಬ ಪ್ರತಿಪಾದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ಖುಷ್ಕಿ ತೋಟಗಾರಿಕೆಯ ಬಗ್ಗೆ ಮಾಹಿತಿ ಅದ, ಆಮೇಲೆ ಡೊಳ್ಳಿನ ಪದ ಪ್ರಸಾರ ಮಾಡ್ತೀವಿ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಸರಸ್ವತ್ ಬ್ಯಾಂಕ್ ಶುಭ ಲಾಭ ಫೆಸ್ಟಿವ್ ಆಫರ್. ಹೋಮ್ ಲೋನ್ 6.5%, ಕಾರ್ ಲೋನ್ 7.5%, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ 8.8%. ಆಲ್ಸೋ ಗೆಟ್ ಅ 25% ಫ್ಲಾಟ್ ಡಿಸ್ಕೌಂಟ್ ಆನ್ ಪ್ರೊಸೆಸಿಂಗ್ ಫೀ. ಟು ಅವೇಲ್ ದಿ ಆಫರ್ ವಿಸಿಟ್ ಯುವರ್ ನಿಯರೆಸ್ಟ್ ಬ್ರಾಂಚ್. ಸರಸ್ವತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್. ಮಿಲೇ ಯಹಾ ದೋನೋ ಜಹಾ. ಕಂಡೀಷನ್ ಸಪ್ಲೈ. ವಿದ್ಯುತ್ ಗ್ರಾಹಕರಿಗೆ ಹೆಸ್ಕಾಂನಿಂದ ಸುರಕ್ಷತೆಯ ಸಲಹೆಗಳು. ತೇವವಾದ ಕೈಗಳಿಂದ ವಿದ್ಯುತ್ ಉಪಕರಣಗಳನ್ನ, ಸ್ವಿಚ್ಗಳನ್ನ ಮುಟ್ಟಬಾರದು. ಫ್ಯಾನ್, ವಿದ್ಯುತ್ ದೀಪ ಮುಂತಾದ ಸಲಕರಣೆಗಳಿಗೆ ಸಂಬಂಧಿಸಿದಂತೆ ಕೆಲಸ ಮಾಡುವಾಗ ವಿದ್ಯುತ್ ಸರಬರಾಜು ಸ್ವಿಚ್ ಆಫ್ ಮಾಡಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಿ. ವಿದ್ಯುತ್ ಉಪಕರಣದ ಸಮೀಪ ಬೆಂಕಿ ಕಂಡರೆ ಕೂಡಲೇ ವಿದ್ಯುತ್ ಸರಬರಾಜು ಸ್ವಿಚ್ ಆಫ್ ಮಾಡಿರಿ. ಪ್ರಾಣಿಗಳನ್ನು ವಿದ್ಯುತ್ ಕಂಬಗಳಿಗೆ ಹಾಗೂ ಗೈಸೆಟ್ಗಳಿಗೆ ಕಟ್ಟಬಾರದು. ವಿದ್ಯುತ್ ಕಂಬಗಳನ್ನು ಹತ್ತಬಾರದು. ಬ್ಯಾನರ್ ಮುಂತಾದವುಗಳನ್ನ ವಿದ್ಯುತ್ ಕಂಬಗಳಿಗೆ ಕಟ್ಟಬಾರದು. ವಿದ್ಯುತ್ ಸಂಪರ್ಕ ಸಾಧನಗಳಿಂದ ದೂರವಿರಿ, ಅಪಾಯವನ್ನು ತಡೆಗಟ್ಟಿರಿ. ಪ್ರಕಟಣೆ ಹೆಸ್ಕಾಂ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ. ಕುಡಿಯುವ ಶುದ್ಧ ನೀರು ಇನ್ನಾಗಲಿದೆ. ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಅಕ್ಟೋಬರ್ 29 ವಿಶ್ವ ಪಾರ್ಶ್ವವಾಯು ದಿನ. ಅಮೂಲ್ಯ ಸಮಯ ಉಳಿಸಿ ಪಾರ್ಶ್ವವಾಯುವಿನಿಂದ ರಕ್ಷಿಸಿಕೊಳ್ಳಿ. ಮೆದುಳಿನ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆಗೆ ಅಡ್ಡಿಯಾದರೆ ಪಾರ್ಶ್ವವಾಯು ಉಂಟಾಗುತ್ತದೆ. ಪಾರ್ಶ್ವವಾಯುವಿನಿಂದ ಮೆದುಳಿನ ನರಕೋಶಗಳಿಗೆ ಧಕ್ಕೆಯಾದಲ್ಲಿ ಮಾತು ಚಲನಶೀಲತೆ ಹಾನಿಯಾಗಿ ಮಾನಸಿಕ, ಕೌಟುಂಬಿಕ, ಆರ್ಥಿಕ ಸಮಸ್ಯೆಯಾಗುತ್ತದೆ. ಎಚ್ಚರ. ಹಠಾತ್ತನೆ ಪಾರ್ಶ್ವವಾಯು ಉಂಟಾಗಿ ಮುಖ ತೋಳಿನಲ್ಲಿ ಜೋಮು, ತೊದಲು ಮಾತು ಕಂಡು ಬಂದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆ ವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಂದಿದೆ ಕಾರ್ ಮತ್ತು ಹೋಮ್ ಲೋನ್ ಉತ್ಸವ ಈಗ ಹುಬ್ಬಳ್ಳಿಯಲ್ಲಿ. ಯಾವುದೇ ಪ್ರೊಸೆಸಿಂಗ್ ಫೀ ಇಲ್ಲದೆ ಇನ್ಸ್ಟೆಂಟ್ ಲೋನ್ ಸ್ಯಾಂಕ್ಷನ್. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ, ಆಕರ್ಷಕ ಬಡ್ಡಿ ದರ, ಟಾಪ್ ಬಿಲ್ಡರ್ಸ್ ಮತ್ತು ಕಾರ್ ಡೀಲರ್ಸ್ ಒಂದೇ ಸೂರಿನಲ್ಲಿ. ಇದೇ ಅಕ್ಟೋಬರ್ 30 ಹಾಗೂ 31 ಭೇಟಿ ನೀಡಿ. ಲೋನ್ ಉತ್ಸವ ಬೆಳಿಗ್ಗೆ 10:30 ಸಂಜೆ 6:30. ಸ್ಥಳ ರಾಯ್ಕರ್ ಗ್ರೌಂಡ್, ವಿದ್ಯಾನಗರ್, ಹುಬ್ಬಳ್ಳಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ. ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಗ್ರಾಮೀಣ ಬಾಂಧವರೇ, ಈಗ ಖುಷ್ಕಿ ತೋಟಗಾರಿಕೆ, ಈ ಬಗ್ಗೆ ಹೇಮಾವತಿ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನದ ಕೇಳೋಣಂತ. ನಮಸ್ಕಾರ ಹೇಮಾವತಿ ಹಿರೇಗೌಡರ್ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಈ ಒಣ ಬೇಸಾಯದಲ್ಲಿ ತೋಟಗಾರಿಕೆ ಬೆಳೆ ಬೇಸಾಯ ಮಾಡಬೇಕಾದ್ರೆ ಏನಾದರೂ ತಂತ್ರಜ್ಞಾನ ಅದಾವಂತೀರಿ? ಅದಾವ್ರಿ. ನಮ್ಮ ರಾಜ್ಯದೊಳಗ ಕೃಷಿಗೆ ಅಳವಡಿಸಿದ ಒಟ್ಟು ಪ್ರದೇಶದಾಗ್ರಿ 80% ನಾವು ಮಳೆಯನ್ನ ಆಶ್ರಯಿಸಿದೀವಿ. ಆಮೇಲೆ ಕೇವಲ 20% ನಾವು ನೀರಾವರಿ ಮಾಡ್ತೇವೆ. ರಾಜ್ಯದೊಳಗ 30 ಜಿಲ್ಲೆ ಒಳಗ 20 ಜಿಲ್ಲೆ ಒಳಗ ಅತಿವೃಷ್ಟಿ, ಅನಾವೃಷ್ಟಿಯನ್ನ ನಾವು ಕಾಣ್ತೇವ್ರಿ. ಇಂಥ ಪರಿಸ್ಥಿತಿ ಒಳಗ ನಾವು ವಾರ್ಷಿಕ ಬೆಳೆ ಆಗ್ಲಿ ಅಥವಾ ಕ್ಷೇತ್ರ ಬೆಳೆಗಳನ್ನ ಮಾಡೋದ್ರಿಂದ ಏನಾಗುತ್ತ ಅಂದ್ರ ರೈತರಿಗೆ ನಷ್ಟ ಆಗುತ್ತ. ಅದಕ್ಕ ಖುಷ್ಕಿ ಬೇಸಾಯದೊಳಗ ಬಹಳಷ್ಟು ವರ್ಷದಿಂದ ವಿಶ್ವವಿದ್ಯಾಲಯ ಇರ್ಬೋದು, ಸಂಶೋಧನಾ ಕೇಂದ್ರಗಳು ಇರ್ಬೋದು, ಸಾಕಷ್ಟು ಸಂಶೋಧನೆಯನ್ನು ನಡೆಸಿ ಉತ್ಪಾದಕತೆ, ಮಣ್ಣು ಮತ್ತು ತೇವಾಂಶ ಸಂರಕ್ಷಣೆ ಇದ್ರೊಳಗ ಸಾಕಷ್ಟು ಸಾಧನೆಗಳನ್ನ ಮಾಡ್ಯಾರ. ಆದ್ರೂ ಕೂಡ ಹವಾಮಾನದ ವೈಪರೀತ್ಯ ಆಗುದ್ರಿಂದ ಈ ಎಲ್ಲಾ ಬೆಳೆ ಒಳಗ ಸ್ಥಿರತೆ ಸ್ವಲ್ಪ ಕಷ್ಟಕರ ಆಗೈತ್ರಿ. ಆಮೇಲೆ ಪರ್ಯಾಯ ನೀರಾವರಿಯನ್ನ ನೆಚ್ಚಿಕೊಂಡು ಅಲ್ಪ ಸ್ವಲ್ಪವಾಗಿ ಬೀಳು ಮಳೆಯನ್ನ ನಾವು ಸುಧಾರಿತ ತಾಂತ್ರಿಕ ವಿಧಾನಗಳಿಂದ ಸದುಪಯೋಗ ಪಡಿಸ್ಕೊಂಡು ವಾತಾವರಣಕ್ಕೆ ತಕ್ಕಂಗ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳನ್ನ ಕೃಷಿ ಮಾಡಿ ತೃಪ್ತಿಕರ ಫಸಲನ್ನ ನಾವು ಪಡೆಯೋ ಅವಕಾಶ ನಮ್ಮಲ್ಲಿದೆ. ಇನ್ನು ಈ ಒಣ ಬೇಸಾಯದಲ್ಲಿ ತೋಟಗಾರಿಕೆ ಅಂದ್ರ ಏನು ಮತ್ತೆ ಇದರ ಪ್ರಾಮುಖ್ಯತೆ ಏನದ ಅಂತೀರಿ? ಒಣ ಬೇಸಾಯದಲ್ಲಿ ತೋಟಗಾರಿಕೆ ಅಂದ್ರಿ ಯಾವ ಕ್ಷೇತ್ರದೊಳಗ ಬೀಳುವ ಮಳೆ ಪ್ರಮಾಣಕ್ಕಿಂತ ಆವಿಯಾಗುವ ನೀರಿನ ಅಂಶದ ಪ್ರಮಾಣ ಹೆಚ್ಚಾಗಿರುತ್ತೋ ಅಂತ ಪ್ರದೇಶಕ್ಕ ನಾವು ಒಣ ಬೇಸಾಯ ಅಂತ ಕರಿತೀವಿ. ಈ ಕ್ಷೇತ್ರದೊಳಗ ನಾವು ತೋಟಗಾರಿಕೆ ಬೆಳೆಯನ್ನ ಬೆಳೆಯುವುದಕ್ಕ ನಾವು ಒಣ ಬೇಸಾಯದಲ್ಲಿ ತೋಟಗಾರಿಕೆ ಅಂತ ಹೇಳಿ ಕರಿತೇವೆ. ಇದರ ಪ್ರಾಮುಖ್ಯತೆಗಳು ಅಂತಂದ್ರ ಒಣದು ಆಹಾರ ಉತ್ಪಾದಕತೆ ಮತ್ತು ಉತ್ಪಾದನೆಯನ್ನ ಹೆಚ್ಚು ಮಾಡೋದು. ನಮ್ಮ ರಾಜ್ಯದೊಳಗ ಫಲವತ್ತಾದ ಅಥವಾ ನೀರಾವರಿ ಸೌಕರ್ಯವಿರುವ ಭೂಮಿಯೊಳಗ ಈಗಾಗಲೇ ನಾವು ಅಧಿಕ ಇಳುವರಿ ಕೊಡುವ ಆಹಾರ ಧಾನ್ಯ, ವಾಣಿಜ್ಯ ಬೆಳೆಗಳು ಇವುಗಳನ್ನ ಉತ್ಪಾದನೆ ಮಾಡಾಕತ್ತೀವಿ. ಆದ್ರ ಕಡಿಮೆ ಫಲವತ್ತಾದ ಮಣ್ಣಿನಲ್ಲಿ ನೀರಾವರಿ ಸೌಕರ್ಯ ಕಡಿಮೆ ಇರುವುದ್ರಲ್ಲಿ ಖುಷ್ಕಿ ಜಮೀನೊಳಗ ನಾವು ಏನ್ ಮಾಡ್ಬೇಕು ಅಂದ್ರ ಒಣ ಬೇಸಾಯದಲ್ಲಿ ಬರುವಂತ ತೋಟಗಾರಿಕೆಗಳನ್ನ ಬೆಳ್ಕೊಳ್ಳೋದ್ರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು. ಹೆಂಗ ಅಂತಂದ್ರ ತೋಟಗಾರಿಕೆ ಬೆಳೆಗಳು ಅಂದ್ರ ರೊಕ್ಕದ ಬೆಳೆಗಳು ಇರ್ತಾವು, ಹಂಗಾಗಿ ನಾವು ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು. ಆಮೇಲೆ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು ನಮ್ಮ ಬೆಳೆಗಾರರಿಗೆ ವಿಮೆ ಅಂತ ವರ್ತಿಸ್ತಾವ. ಅಂತಂದ್ರ ಒಂದ್ ವೇಳೆ ಹವಾಮಾನ ವೈಪರೀತ್ಯದಿಂದ ಕ್ಷೇತ್ರ ಬೆಳೆಗಳು ವಿಫಲಗೊಂಡು ಅಂದ್ರೂ ಬಹುವಾರ್ಷಿಕ ಬೆಳೆಗಳು ಇಳುವರಿಯನ್ನ ನಮ್ಗೆ ತಂದು ಕೊಡ್ತಾವ. ಆಮೇಲೆ ಬಹುವಾರ್ಷಿಕ ತೋಟದ ಬೆಳೆಗಳನ್ನ ಬೆಳೆಯುವುದ್ರಿಂದ ವರ್ಷ ಪೂರ್ತಿ ಅಥವಾ ಅವಾಗವಾಗ ಬರೋ ಮಳೆಯಿಂದ ಹಾಗೂ ಭೂಮಿಯಲ್ಲಿರುವ ಪೋಷಕಾಂಶಗಳು ಪೋಲಾಗಿ ಹೋಗಲ್ದಂಗ ನೋಡ್ಕೊಂತಾವು. ಇದಕ್ಕೆ ಉದಾಹರಣೆಗಳು ಅಂದ್ರ ಮಾವು ಇರ್ಬೋದು, ಗೋಡಂಬಿ ಇರ್ಬೋದು, ದಾಳಂಬೆ, ಪೇರಲ ಇಂತ ಎಲ್ಲಾ ಗಿಡಗಳೇನ್ ಮಾಡ್ತಾವ ಅಂದ್ರ ಸಾಕಷ್ಟು ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡ್ತಾವ. ಆಮೇಲೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನ ಉತ್ಪಾದನೆಯನ್ನೇ ತರಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಈ ಜಲನಯನ ಪ್ರದೇಶದೊಳಗ ಹೆಚ್ಚಿದು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಯಾಕಂದ್ರೆ ಜಲನಯನದ ಪ್ರದೇಶದೊಳಗೆ ಏನಿರುತ್ತ ಅಂದ್ರ ಚವಳು ಭೂಮಿ ಇರ್ಬೋದು, ಸವಕಳಿ ಆಗಿರುವ ಮಣ್ಣು ಇರ್ಬೋದು, ಇಂಥವ್ ಇರ್ತಾವ. ಇಂಥ ಪ್ರದೇಶದೊಳಗ ನಾವು ತೋಟಗಾರಿಕೆಯಲ್ಲಿ ಒಣ ಬೇಸಾಯಕ್ಕೆ ಬರುವಂತ ಬೆಳೆಗಳನ್ನ ಬೆಳ್ಕೊಂಡ್ವಿ ಅಂದ್ರೆ ಹೆಚ್ಚಿನ ಆದಾಯವನ್ನ ನಾವು ಪಡಿಬಹುದು. ಆಮೇಲೆ ತೋಟದ ಬೆಳೆಗಳಲ್ಲಿ ನಾವು ಹೆಚ್ಚು ಅಂತರ ಕೊಟ್ವಿ ಅಂತಂದ್ರ ಮಿಶ್ರ ಮತ್ತೆ ಮಧ್ಯಂತರ ಬೆಳೆಗಳನ್ನು ಕೂಡ ನಾವು ಬೆಳೆದು ಆದಾಯ ಪಡಿಬಹುದು. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯನ್ನ ಬಳಕೆ ಮಾಡ್ಕೋಬಹುದು. ಉದಾಹರಣೆಗೆ ಈಗ ಮಾವು ಹಚ್ಚಿದ್ವಿ ಅಂದ್ರೆ 30-41 ಮಾವು ಹಚ್ಚಿರ್ತೀವಿ, ನಡಕ್ 15-41 ಸೀತಾಫಲ ಹಾಕೋಬಹುದು, ಅಥವಾ ಸಿರಿಧಾನ್ಯಗಳನ್ನ ಹಾಕೋಬಹುದು, ದ್ವಿದಳ ಧಾನ್ಯಗಳನ್ನ ಹಾಕೋಬಹುದು, ತರಕಾರಿಗಳನ್ನ ಕೂಡ ಬೆಳಿಬಹುದು. ಆಮೇಲೆ ಗೋಡಂಬಿ ಹಾಕಿದ್ರೆ ಕೆಲವೊಬ್ರು ಹೇಳ್ತಾರೆ ನೆಳ್ ಬರ್ತೈತ್ರಿ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಮುಂದೆ ಏನ್ ಮಾಡುದು ಅಂತಾರೆ. ಸೊ ಅಂತವ್ರ ಏನ್ ಮಾಡ್ಬೋದು ಅಂದ್ರ ನೆರಳನ್ನ ತಡ್ಕೊಳ್ಳುವಂತ ಮೇವಿನ ಬೆಳೆಗಳಿರ್ತಾವ. ಉದಾಹರಣೆಗೆ ಗಿನಿ ಗ್ರಾಸ್ ಅಂತ ಬರ್ತೈತಿ, ಅಂತವನ್ ಕೂಡ ನಾವು ಮಧ್ಯದ ಜಾಗದೊಳಗ ಬೆಳ್ಕೋಬಹುದು. ಹಣ್ಣಿನಲ್ಲಿ ಹೆಚ್ಚಿನ ಪೋಷಕಾಂಶ ಇರ್ತಾವ, ನಮ್ಮ ಸಮತೋಲನ ಆಹಾರ ಕೂಡ ಇದು ಸಹಕಾರಿ ಆಗ್ತೈತಿ. ಆಮೇಲೆ ಹಣ್ಣಿನಲ್ಲಿ ಹೆಚ್ಚಿನ ಖನಿಜಾಂಶಗಳು ಕೂಡ ಇರ್ತಾವು. ಇದರಿಂದ ಏನಾಗತ್ತ ಅಂದ್ರ ನಮ್ಮ ಆಹಾರದೊಳಗ ಸಾಕಷ್ಟು ಸಹಾಯ ಆಗತ್ತೆ. ರೆಂಬೆ ಕೊಂಬೆ ಅಥವಾ ಕಂಟಿಗಳು ಎಲ್ಲ ಇರ್ತಾವ ಗಿಡದೊಳಗ, ಅದರಿಂದ ನಮ್ಗ ಒಂದು ಮೇವು ಸಿಗ್ಬಹುದು ಅಥವಾ ಉರಿಲಿಕ್ಕೆ ನಮ್ಗ ಕಟ್ಟಿಗೆ ಕೂಡ ಸಿಗ್ತಾವು. ಆಮೇಲೆ ರೈತ ಮಹಿಳೆಯರಿಗೆ ಯುವಕರಿಗೆ ವರ್ಷ ಪೂರ್ತಿ ಉದ್ಯೋಗ ಸಿಗುತ್ತೆ. ಹೆಂಗಂದ್ರ ಹಣ್ಣು ಕಟಾವು ಮಾಡೋದಿರ್ಬೋದು, ಪ್ಯಾಕಿಂಗ್ ಮಾಡೋದಿರ್ಬೋದು, ಕಸಿ ಕಟ್ಟೋದಿರ್ಬೋದು, ಚಾಟಣಿ ಮಾಡೋದಿರ್ಬೋದು, ಹಿಂಗ ಬೇರೆ ಬೇರೆ ಕೆಲಸಗಳು ಇರ್ತಾವ. ಗ್ರಾಮಾಂತರ ಯುವಕರು ಇದನ್ನ ಒಂದು ವೃತ್ತಿ ಕಸಬನ್ನಾಗಿ ಮಾಡಿಕೊಂಡು ಕೂಡ ಆದಾಯವನ್ನ ಪಡಿಬಹುದು. ಬಹುವಾರ್ಷಿಕ ಬೆಳೆಗಳಿಂದ ನೈಸರ್ಗಿಕ ಸಂಪತ್ತನ್ನ ನಾವು ಸಂರಕ್ಷಿಸಿದಂಗ ಆಗ್ತೈತಿ, ಪರಿಸರ ಮಾಲಿನ್ಯ ನಾವು ಕಡಿಮೆ ಮಾಡಿದಂಗ ಆಗ್ತೈತಿ. ಮಾವು ಮತ್ತು ಗೋಡಂಬಿ ಅಂತಹ ಬೆಳೆಗಳು ವಿದೇಶಿ ವಿನಿಮಯ ಸಹಿತ ಗಳಿಸಿ ಕೊಡ್ತಿದಾವು. ಈ ಮೂಲಕ ಮಳೆಯಾಶ್ರಿತ ತೋಟಗಾರಿಕೆ ಬೆಳೆಗಳು ಉತ್ತಮ ಆದಾಯ ಅಷ್ಟೇ ಅಲ್ಲ ಕೃಷಿ ಒಳಗ ಸ್ಥಿರತೆಯನ್ನ ಕೂಡ ತಂದ್ಕೊಟ್ಟಿದಾವು. ಈ ಪ್ರಮುಖ ಬೆಳೆ ಜೊತೆಗೆ ಅಂತರ್ ಬೆಳೆಯಾಗಿ ಬೆಳೆಗಳನ್ನು ಕೂಡ ಬೆಳೆದ್ರ ಲಾಭ ಬರ್ತದಂತೀರಾ? ಹೌದ್ರಿ, ಖಂಡಿತ ಬರುತ್ತೆ. ಮಳೆಯಾಶ್ರಿತ ತೋಟಗಾರಿಕೆ ಹವಾಗುಣ ಮತ್ತ ಮಣ್ಣಿನ ವೈಶಿಷ್ಟ್ಯತೆಗಳು ಏನೇನದಾವ ಅಂತೀರಿ? ಸಾಮಾನ್ಯವಾಗಿ ಮಳೆಯಾಶ್ರಿತ ಅಥವಾ ಶುಷ್ಕ ವಾತಾವರಣದ ಹವಾಗುಣ ಮತ್ತು ಮಣ್ಣಿನ ವೈಶಿಷ್ಟ್ಯತೆಗಳು ಇತರ ಸಾಮಾನ್ಯ ವಾತಾವರಣದ ಗುಣಗಳಿಗಿಂತ ಭಿನ್ನ ಆಗಿರ್ತಾವ. ಇಂಥ ಏರುಪೇರುಗಳಲ್ಲಿ ನಮ್ಮಲ್ಲಿ ಏನ್ ಮಾಡತ್ತೀವಿ, ದಿನೇ ದಿನೇ ಹೆಚ್ಚುತ್ತಿರ ಅರಣ್ಯ ನಾಶ ಇರ್ಬೋದು, ಅಥವಾ ಅವಿರತವಾಗಿ ಪ್ರಾಣಿಗಳ ಆಹಾರಕ್ಕಾಗಿ ಮತ್ತು ನಮಗ ಕಟ್ಟಿಗೆಗಳಿಗಾಗಿ ಗಿಡ ಮರ ಬಳ್ಳಿಗಳನ್ನ ನಾಶ ಮಾಡಾಕತ್ತೇವಿ. ಕ್ರಮಬದ್ಧ ಬೆಳೆ ಪದ್ಧತಿಯನ್ನ ಅನುಸರಿಸಿಲ್ಲ, ಮಿತಿಮೀರಿದ ಅಂತರ್ಜಲದ ಬಳಕೆ ಮಾಡಾಕತ್ತೀವಿ. ಇಂಥ ಒಂದು ವಾತಾವರಣದ ವಿಶಿಷ್ಟ ಗುಣಗಳು ಏನಂತಂದ್ರ ಬಹಳ ಕಡಿಮೆ ಮಳೆ ಆಗುವುದು, ಅಕಾಲಿಕ ಮಳೆ, ವಾರ್ಷಿಕ ಅಸಮಾನ ಮಳೆಯ ಹಂಚಿಕೆ ಇರುತ್ತ, ಉಷ್ಣಾಂಶ ಬಹಳ ಜಾಸ್ತಿ ಇರುತ್ತ, 40°C ಮಟಾನು ಹೋಗುತ್ತ, ಆಮೇಲೆ ಅಹಿತಕರ ತೀವ್ರ ಗಾಳಿ ಬರ್ತಿರುತ್ತ, ಕಡಿಮೆ ಆರ್ದ್ರತೆ ಇರುತ್ತ, ಆಮೇಲೆ ಫಲವತ್ತಾದ ಮಣ್ಣು ಇರೋದಿಲ್ಲ, ಬರಡಾದ ಭೂಮಿ ಇರುತ್ತ, ನೀರ್ ಹಿಡ್ಕೊಳ್ಳೋದಿಲ್ಲ, ಬಂಜರು ಭೂಮಿ ಇರುತ್ತ. ಇಂತಹ ಸನ್ನಿವೇಶದೊಳಗ ನಾವು ವಾರ್ಷಿಕ ಬೆಳೆಯನ್ನ ಬೆಳೆಯೋದ್ರಿಂದ ಸಾಕಷ್ಟು ನಮ್ಗ ತೊಂದ್ರೆ ಆಗುತ್ತ. ಜಾಸ್ತಿ ಮಳೆ ಆದಾಗ ತಗ್ಗು ಮತ್ತು ಇಳಿಜಾರು ಭೂಮಿಯೊಳಗ ಮಣ್ಣು ಕೊಚ್ಕೊಂಡು ಹೋಗ್ಬಿಡತ್ತ. ಹಿಂಗಾತಂದ್ರ ನಾವು ಕ್ಷೇತ್ರ ಬೆಳೆಯನ್ನ ಬೆಳಿತೀವಿ, ಆದ್ರ ಅದು ನಮ್ಗ ಕೈಗೆ ಹತ್ತುವುದಿಲ್ಲ. ಬಹುವಾರ್ಷಿಕ ಬೆಳೆ ಬೆಳೆದ್ವಿ ಅಂದ್ರ ನಮ್ಗ ಮಳೆಗಾಲದಾಗ ಒಂದ್ ಸ್ವಲ್ಪ ಮಳೆ ಆದ್ರೂ ಕೂಡ ಚೆನ್ನಾಗಿ ಬೆಳೆದು ನಮ್ಗೆ ಇಳುವರಿ ಸಿಗುತ್ತ, ಹಂಗಾಗಿ ನಾವು ಲಾಭವನ್ನ ಪಡ್ಕೋಬಹುದು. ಈ ಮಣ್ಣಿನ ವೈಶಿಷ್ಟ್ಯತೆಗಳು ಮತ್ತೇನೇನದಾವ ಅಂತೀರಿ? ಜಾಸ್ತಿ ಅಂದ್ರೆ ನಾವು ಕಪ್ಪು ಮಣ್ಣೊಳಗ ಕೆಲವೊಂದ್ಸರಿ ಸಲಿನಿಟಿ ಅಂತ ಕರಿತೀವಿ, ಸವಳು ಜವಳು ಭೂಮಿ ಎಲ್ಲ ಇರುತ್ತೆ. ಅಂತ ಭೂಮಿಗೆ ಹೊಂದಿಕೊಂಡು ಬೆಳೆಯುವಂತ ಬೆಳೆಗಳನ್ನ ನಾವು ಬೆಳಿಬಹುದು. ಅಂದ್ರ ಮಣ್ಣಿನ ಗುಣಧರ್ಮಕ್ಕ ಅನುಗುಣವಾಗಿ ಬೆಳೆಗಳನ್ನ ಬೆಳಿಬೇಕಂತೀರಿ? ಮಣ್ಣಿನ ಗುಣಧರ್ಮ ಮತ್ತು ಅಲ್ಲಿ ಎಷ್ಟು ಮಳೆ ಆಗುತ್ತ ಅನ್ನೋದ್ರ ಮೇಲೆ. ಈ ಮಳೆಯಾಶ್ರಿತ ತೋಟಗಾರಿಕೆ ಬೆಳೆಗಳ ಪ್ರಮುಖ ಲಕ್ಷಣಗಳು ಏನೇನದಾವ ಅಂತೀರಿ? ಈಗ ಮಳೆಯಾಶ್ರಿತ ಬೆಳೆಗಳಿಗೆ ಯೋಗ್ಯವಾದ ತೋಟಗಾರಿಕೆ ಬೆಳೆಗಳಲ್ಲಿ ಸಾಕಷ್ಟು ವಿಶಿಷ್ಟ ಗುಣ ಇರ್ತಾವ್ರಿ. ಇಂಥ ಸನ್ನಿವೇಶದೊಳಗ ಉತ್ತಮವಾಗಿ ಬೆಳೆದು ಫಸಲನ್ನ ಕೊಡ್ಲಿಕ್ಕೆ ಯೋಗ್ಯ ಇರುವಂತ ಬೆಳೆಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಅಂದ್ರ ನಾವು ಆಯಾ ಪ್ರದೇಶಕ್ಕೆ ಅದಕ್ಕೆ ಇರುವ ಬೇಡಿಕೆಗೆ ಅನುಗುಣವಾಗಿ ಆಯ್ಕೆ ಮಾಡಿದ್ರೆ ಬಹಳ ಚಲೋ. ಅವುಗಳಲ್ಲಿ ಅಂತಂದ್ರ ವಾತಾವರಣ ಮತ್ತು ಮಣ್ಣಿನ ವೈಪರೀತ್ಯ, ಹೆಚ್ಚಿಗೆ ಮಳೆ ಆಗ್ತಿರ್ಬೋದು, ಹೆಚ್ಚಿನ ಉಷ್ಣಾಂಶ ಇರ್ಬೋದು ಇಂಥವು. ಮತ್ತೆ ಮಣ್ಣಿನಲ್ಲಿ ವೈಪರೀತ್ಯಗಳಂದ್ರೆ ಸಲಿನಿಟಿ ಅಂತ ಕರಿತೀವಿ, ಜೌಗು ಇರ್ಬೋದು, ಕ್ಷಾರ ಮಣ್ಣು ಇರ್ಬೋದು, ಇವನ್ನೆಲ್ಲ ತಡ್ಕೊಂಡು ಕೂಡ ಅವು ಉತ್ತಮ ಇಳುವರಿಯನ್ನ ತಂದು ಕೊಡುವಂತ ಶಕ್ತಿ ಇರಬೇಕು. ಅಂತ ಬೆಳೆ ಆಯ್ಕೆ ಮಾಡ್ಬೇಕು. ಜೊತೆಗೆ ಅವಕ್ಕೆ ಏನಿರ್ಬೇಕಂದ್ರೆ ಆಳವಾಗಿ ಬೇರು ಬಿಡುವ ಗುಣಧರ್ಮ ಇರಬೇಕು. ಆಮೇಲೆ ಕಡಿಮೆ ತೇವಾಂಶ ಬಯಸುವಂತ ಗಿಡಗಳಿರ್ಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ ಸೀತಾಫಲ ಇರ್ಬೋದು, ಬಾರಿ ಹಣ್ಣು ಇರ್ಬೋದು, ಅಥವಾ ಹುಣಸೆ ಗಿಡ, ಗೋಡಂಬಿ ಗಿಡ, ಇವಕ್ಕೆ ಹೆಚ್ಚಿನ ನೀರೇನ್ ಬೇಕಾಗುದಿಲ್ಲ. ಮಳೆಗಾಲದಾಗ ಏನ್ ಬರುತ್ತ ಅಷ್ಟೇ ಸಾಕಾಗ್ತೈತಿ. ಎಲೆ ಮೇಲೆ ಜಿಡ್ಡಿನ ಪದಾರ್ಥದಂತ ಅಂಶ ಇರ್ಬೇಕು. ಆಮೇಲೆ ಎಲೆಗಳು ಸಣ್ಣದಾಗಿರ್ಬೇಕು. ಇದರಿಂದ ಏನಾಗುತ್ತ ಅಂದ್ರ ಹೆಚ್ಚಿನ ನೀರು ಆವಿ ಆಗುದಿಲ್ಲ ಗಿಡದಿಂದ. ಉದಾಹರಣೆಗೆ ಬಾರಿ ಗಿಡ ಇರ್ಬೋದು, ನೆಲ್ಲಿ ಗಿಡ ಇರ್ಬೋದು, ಚಿಕ್ಕು ಗಿಡ ಇರ್ಬೋದು. ಆಮೇಲೆ ಇವು ರೋಗ ಮತ್ತು ಕೀಟಗಳನ್ನ ತಡ್ಕೊಳ್ಳುವಂತ ಶಕ್ತಿ ಇರ್ಬೇಕು. ಉದಾಹರಣೆ ಹೇಳ್ಬೇಕಂದ್ರ ಹುಣಸೆ ಗಿಡ, ಇದಕ್ಕೇನ್ ಬಹಳ ರೋಗ ಕೀಟ ಬರುವುದಿಲ್ಲ. ಹಂಗಾಗಿ ಇದು ನಾವು ಕಡಿಮೆ ಕಾಳಜಿ ಮಾಡಿದ್ರು ಕೂಡ ಹೆಚ್ಚಿನ ಇಳುವರಿಯನ್ನ ನಾವು ಪಡ್ಕೋಬಹುದು. ಅದ್ರೊಳಗೆ ಸುಧಾರಿತ ತಳಿ ಹಚ್ಕೊಂಡ್ರಂತೂ ಇನ್ನು ಜಾಸ್ತಿ ನಾವು ಲಾಭವನ್ನ ಪಡ್ಕೋಬಹುದು. ಆಮೇಲೆ ಬೇಸಿಗೆ ಒಳಗ ಸ್ವಲ್ಪ ಮಟ್ಟಿಗೆ ಎಲೆಯನ್ನು ಉದುರಿಸಿ ತೇವಾಂಶವನ್ನ ಉಳಿತಾಯ ಮಾಡಿಕೊಂಡು ಬೆಳೆಯುವಂತ ಗುಣಧರ್ಮ ಇರ್ಬೇಕು. ಉದಾಹರಣೆಗೆ ಸೀತಾಫಲ, ಇದೇನ್ ಮಾಡುತ್ತ ಬ್ಯಾಸಿ ಬಂತಂದ್ರೆ ತನ್ನ ಎಲೆನ ಉದುರಿಸ್ಬಿಡುತ್ತ. ಬೆಟ್ಟದಲ್ಲಿ ಇರ್ಬೋದು, ಬಾರಿ ಗಿಡ ಇರ್ಬೋದು, ಇಂಥವೆಲ್ಲ ನಾವು ಬೆಳೆ ಮಾಡ್ಕೋಬಹುದು. ಆಮೇಲೆ ಹೂ ಆಗುದು, ಹಣ್ಣಾಗುದು ಮಳೆಗಾಲಕ್ಕೆ ಮತ್ತೆ ಚಳಿಗಾಲಕ್ಕೆ ಹೊಂದಿಕೊಂಡಿರ್ಬೇಕು. ಉದಾಹರಣೆಗೆ ಪೇರ್ಲೆ ಗಿಡ, ಇದು ಮಳೆಗಾಲದಾಗ ಚಳಿಗಾಲದಾಗ ಸಲೋತ್ನೆಗೆ ಹಣ್ಣು ಬೆಳೆದು ಇಳುವರಿ ಕೊಡುತ್ತ. ಆಮೇಲೆ ಮಣ್ಣಿನಲ್ಲಿ ತೇವಾಂಶ ಸಿಕ್ತಾಕ್ಷಣ ಚುರುಕಾಗಿ ಬೆಳೆಯುವಂತ ಗುಣಧರ್ಮ ಇರ್ಬೇಕು. ಈ ದಾಳಂಬ್ರಿ ಗಿಡ ಇರ್ಬೋದು, ಅಂಜೂರ್ ಗಿಡ, ದ್ರಾಕ್ಷಿ ಗಿಡ, ಇವೆಲ್ಲ ಸ್ವಲ್ಪ ನೀರ್ ಸಿಕ್ತಂದ್ರೆ ಅಗ್ದಿ ಚುರುಕಾಗಿ ಬೆಳಿತಾವು, ಇಳುವರಿಯನ್ನು ಕೂಡ ಕೊಡ್ತಾವ. ಇಂಥ ಬೆಳೆಗಳಿಗೆ ನಾವು ನೀರಾವರಿ ಅನುಕೂಲ ಇತ್ತಂದ್ರ ಮೂರರಿಂದ ನಾಲ್ಕು ಸರಿ ನೀರಾವರಿ ಕೊಡಬೇಕು. ಅಧಿಕ ಪ್ರಮಾಣದೊಳಗ ಇಳುವರಿಯನ್ನ ಪಡಿಬಹುದು. ಆಮೇಲೆ ತೇವಾಂಶ ಸಂರಕ್ಷಣಾ ಕ್ರಮಗಳಂತಹ ಅಳವಡಿಸ್ಕೋಬಹುದು. ನೀರಿನ ಲಭ್ಯತೆ ಸಾಕಷ್ಟು ಇತ್ತಂದ್ರ ನಿಂಬೆ ಹಣ್ಣು, ಬಾರಿ ಹಣ್ಣು, ಪಪ್ಪಾಯ ಇಂಥ ಹಣ್ಣಿನ ಗಿಡಗಳನ್ನು ಸಹ ನಾವು ಬೆಳ್ಕೋಬಹುದು. ಇನ್ನು ಈ ಮಳೆಯಾಶ್ರಿತ ತೋಟಗಾರಿಕೆಯಲ್ಲಿ ಯಾವ ರೀತಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡಬಹುದು ಅಂತೀರಿ? ಮಳೆಯಾಶ್ರಿತ ಬೇಸಾಯದೊಳಗ ತೋಟಗಾರಿಕೆ ಯಶಸ್ವಿ ಆಗ್ಬೇಕು ಅಂತಂದ್ರ ನಾವು ಸಾಧ್ಯವಾದ ಮಟ್ಟಿಗೆ ನೈಸರ್ಗಿಕವಾಗಿ ದೊರೆಯುವ ಸಂಪನ್ಮೂಲಗಳನ್ನ ವ್ಯರ್ಥ ಆಗಲ್ದಂಗ ಉಪಯೋಗ ಮಾಡ್ಕೋಬೇಕು. ಇದು ಅತಿ ಮುಖ್ಯವಾದ ಅಂಶ ಆಗಿರತೈತಿ. ಉದಾಹರಣೆಗೆ ಬಿದ್ದ ಮಳೆ ನೀರು ಕೃಷಿ ಹೊಂಡದೊಳಗ ಶೇಖರಣೆ ಆಗೋಂಗ, ಅಥವಾ ನೆಲಕ್ಕ ಹೊದಕಿ ಮಾಡುವುದಾಗಿರ್ಲಿ, ಅಡ್ಡ ಕಾಲುವೆ ನಿರ್ವಹಿಸೋದಾಗಿರ್ಲಿ, ಕಂದಕಗಳನ್ನ ತೆಗೆಯುವುದು ಅಥವಾ ಒಡ್ಡುಗಳನ್ನ ಹಾಕುವುದು, ಈ ರೀತಿಯ ಕ್ರಮಗಳನ್ನ ಆಳ ಬೇಡಿನ ಬೆಳೆಗಳಾದ ಬಾರಿ ಹಣ್ಣು, ಸೀತಾಫಲ, ಹುಣಸೆ, ದಾಳಿಂಬೆ ಇಂಥ ಗಿಡಗಳಿಗೆ ನಾವು ಉಪಯೋಗ ಮಾಡ್ಕೋಬಹುದು. ಈಗ ಮಣ್ಣಿನ ಸಂರಕ್ಷಣೆ ಅಂದ್ರ ಈಗ ಸಮಪಾತಾಳ ಬದುವು ಹಾಕ್ತಾರ, ಇಳಿಜಾರಿಗೆ ಒಂದು ಬದುವನ್ನ ನಿರ್ಮಾಣ ಮಾಡ್ಬೋದು, ಅಗಲತಾಳದ ಬದು ಅಂತ ಬರ್ತಾವ ಅವ್ನ್ ಮಾಡ್ಬೋದು, ಜಗಲಿ ಕಟ್ಟಿ ಬದುವು ಮಾಡ್ಬೋದು. ಆಮೇಲೆ ಎಲ್ಲಿ ನೀರ್ ಜಾಸ್ತಿ ಹರಿದು ಹೋಗ್ತಿರುತ್ತ ಅಲ್ಲಿ ಹುಲ್ಲು ಹಚ್ಚಿರ ಕಾಲುವೆ ಮಾಡ್ಬೋದು. ಆಮೇಲೆ ನೀರಿನ ಸಂರಕ್ಷಣೆ ಮಾಡ್ಬೇಕಂದ್ರ ಬ್ಯಾಸಗಿ ಉಳುಮೆ ಮಾಡ್ಬೇಕು, ಮಳಿ ಬಿದ್ದಿದ್ ನೀರು ಮಣ್ಣಿನೊಳಗ ಶೇಖರಣೆ ಆಗುತ್ತ. ಆಮೇಲೆ ಸಣ್ಣ ಸಂಗ್ರಹಣಾ ಪ್ರದೇಶ ಮಾಡ್ಕೋಬಹುದು. ಇಳಿಜಾರು ಇತ್ತಂದ್ರ ಅರ್ಧ ಚಂದ್ರಾಕಾರದ ಬದುವನ್ನು ಕೂಡ ಮಾಡ್ಕೋಬಹುದು. ಆಮೇಲೆ ವಿ ಕಾಲುವೆ ಅಂತ ಬರ್ತದನ್ ಮಾಡ್ಬೋದು, ಮಣ್ಣಿನ ಮೇಲ್ಭಾಗದ ಹೊದಿಕೆಯನ್ನ ಹಾಕ್ಬಹುದು. ಆಮೇಲೆ ಕೃಷಿ ಹೊಂಡದ ನಿರ್ಮಾಣ ಮಾಡ್ಬೋದು. ಇವೆಲ್ಲ ಡಿಪಾರ್ಟ್ಮೆಂಟ್ ಇಂದ ಅಥವಾ ಇಲಾಖೆಗಳಿಂದ ಸೌಕರ್ಯ ಐತಿ, ಅದರ ಮೂಲಕ ಕೂಡ ರೈತರು ಇದರ ಉಪಯೋಗಗಳನ್ನ ಪಡ್ಕೋಬಹುದು. ಆಮೇಲೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಎತ್ತರವಾದ ಮರಗಳನ್ನ ಬೆಳಿಬಹುದು. ಇದರಿಂದ ಏನಾಗ್ತೈತಿ ಅಂದ್ರೆ ಗಾಳಿಯನ್ನ ತಡಿತಾವು, ಉದಾಹರಣೆಗೆ ಸಿಲ್ವರ್ ಓಕ್ ಇರ್ಬೋದು, ಇವನ್ನ ಹಚ್ಚಿದ್ರೆ ಏನಾಗುತ್ತೆ, ಗಾಳಿ ಎಷ್ಟು ವೇಗವಾಗಿ ಬರುತ್ತೆ ಅದ್ರ 4 ಪಟ್ಟು ಎತ್ತರದವರೆಗೂ ಅದು ಗಾಳಿಯನ್ನ ತಡೆಹಿಡಿಯುವ ಶಕ್ತಿ ಇರುತ್ತೆ. ಇದರಿಂದ ಮಣ್ಣಿನ ತೇವಾಂಶ ಆವಿಯಾಗುವುದು ಕಡಿಮೆ ಆಗ್ತೈತಿ. ಆಮೇಲೆ ಒಣ ಹುಲ್ಲು, ತೆಂಗಿನ ಗರಿ ಅಂತ ವಸ್ತು ಇರ್ತಾವ ಹೊಲದೊಳಗ, ಅಂತವನ್ನ ಮಣ್ಣಿನ ಮೇಲ್ಮೈ ಹೊದಿಕೆ ಹಾಕುವುದರಿಂದ ನೀರು ಆವಿಯಾಗುವುದು ಕಡಿಮೆ ಆಗ್ತೈತಿ. ಆಮೇಲೆ ಕಡಿಮೆ ಕಳೆಗಳು ಬರ್ತಾವು, ಮಣ್ಣಿನ ಸವಕಳಿ ಕೂಡ ಕಡಿಮೆ ಆಗುತ್ತೆ. ಭೂಮಿಗೆ ಸಸಿಗಳ ಬುಡದಲ್ಲಿ ಅಗ್ದಿ ಸಮೀಪದೊಳಗ ನೀರನ್ನ ನಿಧಾನವಾಗಿ ಹನಿ ರೂಪದೊಳಗ ಏಕಕಾಲಕ್ಕ ಅವಶ್ಯಕವಿರುವ ಪ್ರಮಾಣದೊಳಗ ಕಾಲಕಾಲಕ್ಕ ನೀರು ಒದಗಿಸುಕ ನಾವೇನ್ ಹೇಳ್ತೇವೆ ಅಂತ ಹನಿ ನೀರಾವರಿ ಅಂತ ಹೇಳ್ತೇವೆ. ಇದನ್ನು ಕೂಡ ನಾವು ಅಳವಡಿಸಬಹುದು. ಉದಾಹರಣೆಗೆ ಪೇರು ಗಿಡ ಹೊಲದೊಳಗ ಡ್ರಿಪ್ ಇರಿಗೇಷನ್ ಕೂಡ ಮಾಡ್ಕೋಬಹುದು. ನಾವು ಯಾವುದೇ ಬೆಳೆ ಆಗಿರ್ಲಿ ಡ್ರಿಪ್ ಹಾಕ್ಬಹುದು. ಇಲಾಖೆ ಒಳಗ ಇದಕ್ಕ 90% ಸಹಾಯಧನ ಕೊಡತೈತಿ ಗವರ್ಮೆಂಟ್. ಅದನ್ನು ಕೂಡ ರೈತರು ಉಪಯೋಗ ಪಡಿಸ್ಕೋಬಹುದು. ಇದರಿಂದ 40-70% ನೀರು ಉಳಿತಾಯ ಆಗುತ್ತೆ. ಈ ಎಲ್ಲ ಪದ್ಧತಿಗಳ ಮೂಲಕ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ನಾವು ಆರಾಮಸರಿ ಮಾಡಬಹುದು. ಇನ್ನು ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಗಿಡ ನೆಡುವ ಪದ್ಧತಿ ಹಾಗೂ ಕ್ರಮಗಳು ಏನೇನದಾವ ಅಂತೀರಿ? ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳು ಬಹುವಾರ್ಷಿಕ ಬೆಳೆಗಳಾಗಿರ್ತಾವ, ಬಹಳಷ್ಟು ವರ್ಷ ಬಾಳಿಕೆ ಬರ್ತಾವ. ನಾಟಿ ಮಾಡಿದ 4-6 ವರ್ಷದ ನಂತರ ಫಲಾನ ಕೊಡ್ಲಿಕ್ಕೆ ಶುರು ಮಾಡ್ತಾವ. ಇದರಿಂದ ನಾವು ಕ್ರಮಬದ್ಧ ರೀತಿಯೊಳಗ ಯೋಜನೆಯನ್ನ ತಯಾರಿಸಿ ಗಿಡಗಳು ಎಲ್ ನಡ್ಬೇಕು, ದಾರಿಗೆ ಎಷ್ಟು ಬಿಡ್ಬೇಕು, ಬದು ಎಲ್ ಹಾಕ್ಬೇಕು, ಕಟ್ಟಡ ಎಷ್ಟು ಜಾಗ ಕಟ್ಟಬೇಕು, ಇದೆಲ್ಲ ವಿಚಾರ ಮಾಡಿ ಮಾಡ್ಬೇಕಾಗ್ತೈತಿ. ಯಾಕಂದ್ರ ಒಮ್ಮೆ ಗಿಡ ನಾವು ನಟ್ವಿ ಅಂತಂದ್ರ ಹಗಲಲ್ಲೇ ಬದಲಾಯಿಸೋ ಸಾಧ್ಯತೆ ಇರುವುದಿಲ್ಲ. ಅದಕ್ಕ ಇಳಿಜಾರು ಇತ್ತಂದ್ರ ಫಸ್ಟ್ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹೆಂಗ್ ಮಾಡ್ಬೇಕು ಅನ್ನೋದು ತಿಳ್ಕೊಂಡು ಆಮೇಲೆ ಗಿಡದ ನಾಟಿಯನ್ನ ಮಾಡ್ಬೇಕು. ಆಮೇಲೆ ದಾರಿ ಹೆಚ್ಚೆಚ್ಚಿಗೆ ಬಿಟ್ಕೊಂಡು ಇರುವ ಕ್ಷೇತ್ರವನ್ನ ಕಡಿಮೆ ಮಾಡ್ಕೊಳ್ಳುವಂಗಿಲ್ಲ. ಗಾಡಿ ಅಡ್ಡಾಡುವಷ್ಟು ಜಾಗ ಬಿಟ್ಕೊಂಡು ಕೂಡ ನಾವು ಮಾಡ್ಬೇಕು. ಮತ್ತೆ ಗಾಡಿ ಅಡ್ಡಾಡುವಾಗ ಯಾವ್ದೇ ಗಿಡಕ್ಕೆ ಬಡದು ಅದಕ್ಕೆ ಹಾನಿ ಆಗ್ಬಾರ್ದು. ಹಂಗ ನಾವು ಸರಿಯಾಗಿ ಮೊದ್ಲೇಕ್ ಏನ್ ಮಾಡ್ಬೇಕು, ಯೋಜನೆ ಹಾಕೋಬೇಕು, ಇಂಪ್ಲಾಂಟೇಷನ್ ಮಾಡ್ಬೇಕಾಕೈತಿ. ಆಮೇಲೆ ಗಿಡ ನಾಟಿ ಮಾಡಕ ಬೆಳೆಗೆ ಅನುಸಾರವಾಗಿ 3 ಘನಫೂಟು ಅಥವಾ 2 ಘನಫೂಟು ಅಳತೆ ಗುಂಡಿಗಳನ್ನ ತೆಗಿಬೇಕಾಗ್ತೈತಿ. ಶಿಫಾರಸು ಮಾಡಿರ್ತಾರೆ. ಈಗ ಉದಾಹರಣೆ ಮಾವು ಇತ್ತಂದ್ರ 30 ಫೂಟಿಗೆ ಒಂದ್ ತೆಗಿಬೇಕು ಸಾಲಿನ ಸಾಲಿಗೆ, ಆಮೇಲೆ ಗಿಡದಿಂದ ಗಿಡಕ್ಕ. ಆಮೇಲೆ ಬಾರಿ ಗಿಡ ಇತ್ತು ಅಂತಂದ್ರೆ 2 ಘನಫೂಟ್ ತೆಗಿಬೇಕು, 18 ಫೂಟ್ ಅಂತರದೊಳಗ್ ತೆಗಿಬೇಕು. ಹಿಂಗ ಶಿಫಾರಸು ಮಾಡಿರ್ತಾರ, ಅದರ ಪ್ರಕಾರ ನಾವು ಗಿಡಗಳ ನಾಟಿಯನ್ನ ಮಾಡ್ಬೇಕು. ಆಮೇಲೆ ಯಾವಾಗ್ಲೂ ಏನ್ ಮಾಡ್ಬೇಕಂದ್ರ ನಿರ್ಲಿಂಗ ರೀತಿಯಿಂದ ವೃದ್ಧಿಪಡಿಸಿದ ಆರೋಗ್ಯವಂತ ಕಸಿ ಗಿಡಗಳನ್ನ ನಾಟಿಗೆ ಬಳಸ್ಬೇಕು. ಯಾಕ ಅಂತಂದ್ರ ಬೀಜದಿಂದ ವೃದ್ಧಿಪಡಿಸಿದ ಗಿಡಗಳನ್ನ ನಾಟಿ ಮಾಡೋದ್ರಿಂದ ಏನಾಗತ್ತೆ, ಇಳುವರಿ ತಡ ಆಗಿ ಬರುತ್ತ. ಅಂದ್ರ 6-8 ವರ್ಷಕ್ಕೆ ನಮ್ದು ಇಳುವರಿ ಶುರು ಆಗ್ತೈತಿ. ಆಮೇಲೆ ಅಷ್ಟೇನು ಗುಣಮಟ್ಟದ ಇಳುವರಿ ನಮ್ಗ ಸಿಗುದಿಲ್ಲ. ಅದ ಕಸಿ ಕಟ್ಟಿದ ಗಿಡ ಅಥವಾ ನಿರ್ಲಿಂಗ ರೀತಿಯಿಂದ ವೃದ್ಧಿಪಡಿಸಿದ ಗಿಡ ಏನ್ರ ನಾವು ಹಚ್ಕೊಂಡ್ವಿ ಅಂತಂದ್ರ 3-4 ವರ್ಷದೊಳಗ ಹೆಚ್ಚು ಇಳುವರಿ ಅಷ್ಟೇ ಅಲ್ಲ ಗುಣಮಟ್ಟದ ಇಳುವರಿಯನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಕಸಿ ಗಿಡಗಳು ಹೆಚ್ಚು ರೆಂಬೆ ಕೊಂಬೆಗಳನ್ನು ಬಿಡ್ತಾವು. ಇದರಿಂದ ಬೀಜದ ಸಸಿಯಷ್ಟು ಎತ್ತರ ಆಮೇಲೆ ದೊಡ್ಡದಾಗಿ ಬೆಳೆಯುವುದಿಲ್ಲ. ಇದರಿಂದ ಎಕರೆವಾರು ನಾವು ಹೆಚ್ಚು ಸಂಖ್ಯೆಯೊಳಗ ಗಿಡಗಳನ್ನ ಹಚ್ಚಬಹುದು. ಸಸ್ಯ ಸಂರಕ್ಷಣೆ, ಕೊಯ್ಲು ಇತ್ಯಾದಿ ಕ್ರಮಗಳನ್ನ ಅಗ್ದಿ ಸುಲಭವಾಗಿ ನಾವು ಮಾಡಬಹುದು. ಆಮೇಲೆ ಪರಿಣಾಮಕಾರಿಯಾಗಿ ಇರುತ್ತ. ಆಮೇಲೆ ಗಿಡಗಳನ್ನ ಹೆಂಗ್ ಹಚ್ಚದಪ್ಪ ಅಂತಂದ್ರ ಅತಿ ಸರಳ ಪದ್ಧತಿ ಅಂದ್ರ ಚೌಕಾಕಾರ ಪದ್ಧತಿ. ಆಮೇಲೆ ನೀವು ಅಂತರ್ ಬೆಳೆ ಮಾಡ್ಬೇಕಪ್ಪ, ಮಿಶ್ರ ಬೆಳೆ ಮಾಡ್ಬೇಕು ಅನ್ನೋರು ಆಯತಾಕಾರ ಪದ್ಧತಿಯನ್ನ ಮಾಡ್ಬೋದು. ಇನ್ನೊಂದು ಬರುತ್ತೆ ಷಡ್ಭುಜಾಕೃತಿ ಅಂತ ಬರುತ್ತೆ. ಇದರಿಂದ ಈ ಪದ್ಧತಿ ನಾವೇನ್ರ ಅನುಸರಿಸಿದ್ವಿ ಅಂದ್ರ 15% ಎಕರೆವಾರು ಹೆಚ್ಚು ಗಿಡಗಳನ್ನ ನೆಡಬಹುದು. ಇನ್ನೊಂದು ಕ್ವಿಂಕನ್ಸ್ ವಿಧಾನ ಅಂತ ಬರುತ್ತೆ, ಅದಕ್ಕೆ ಪೂರಕ ವಿಧಾನ ಅಂತಾನು ಕರಿತೀವಿ. ಇದನ್ನೇನ್ರ ಮಾಡಿದ್ವಿ ಅಂದ್ರೆ 75% ಹೆಚ್ಚಿನ ಗಿಡಗಳ ಸಂಖ್ಯೆಯನ್ನ ನಾವು ಮಾಡ್ಕೋಬಹುದು. ಆದ್ರೆ ಇದ್ರೊಳಗ ಇಂಟರ್ ಕಲ್ಟಿವೇಶನ್ ಅಂತ ಕರಿತೀವಿ. ಅವು ಪದ್ಧತಿ ಸಿಂಪರಣೆ ಮಾಡೋದಾಗ್ಲಿ, ಕೊಯ್ಲು ಮಾಡೋದಾಗ್ಲಿ, ಗಾಡಿ ಓಡಾಡಕ ಸ್ವಲ್ಪ ತೊಂದರೆ ಆಗ್ತೈತಿ. ಆಮೇಲೆ ತ್ರಿಕೋನ ಆಕಾರ ಮತ್ತೆ ಸಮಪಾತಾಳಿ ವಿನ್ಯಾಸ ಅಂತೆಲ್ಲ ಬರ್ತವೆ, ಅವನ್ ಕೂಡ ರೈತರು ಮಾಡ್ಬೋದು. ಆದ್ರೆ ಈ ಸದ್ಯಕ್ಕೆ ಅಗ್ದಿ ರೈತರು ಫಾಲೋ ಮಾಡೋ ಪದ್ಧತಿ ಯಾವ ಅಂತಂದ್ರ ಪ್ರಸಿದ್ಧಿ ಪಡೆದಿರೋ ಪದ್ಧತಿಗಳಲ್ಲಿ ಚೌಕಾಕಾರ ಪದ್ಧತಿ, ಆಯತಾಕಾರ ಪದ್ಧತಿ, ಷಡ್ಭುಜಾಕೃತಿ, ಇವು 3 ಪದ್ಧತಿ ಸರಳವಾಗಿ ರೈತರು ಮಾಡ್ಕೋಬಹುದು. ಇನ್ನು ಮಳೆಯಾಶ್ರಿತ ಬೇಸಾಯಕ್ಕೆ ಸೂಕ್ತವಾದ ತೋಟಗಾರಿಕೆ ಬೆಳೆಗಳು ಯಾವ ಅದಾವ ಅಂತೀರಿ? ಮಳೆಯಾಶ್ರಿತ ಪ್ರದೇಶಕ್ಕ ಚೆನ್ನಾಗಿ ಹೊಂದಿಕೊಂಡು ಬೆಳೆದು ತೃಪ್ತಿಕರ ಫಲಗಳನ್ನ ಕೊಡ್ತಿರ್ಬೇಕು ಅಂತ ತೋಟಗಾರಿಕಾ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಇವನ್ನ ಆಯ್ಕೆ ಮಾಡೋಕರ ಮೊದ್ಲ ಮಣ್ಣ ಎಂತಾದೈತ ಅನ್ನೋದನ್ನ ತಿಳ್ಕೊಬೇಕು. ಕೆಂಪು ಮಣ್ಣೈತೋ ಕಪ್ಪ ಮಣ್ಣೈತೋ ಅದ್ರ ಮೇಲೆ ನಾವು ಯಾವ ಬೆಳೆಗಳನ್ನ ಬೆಳಿಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಉದಾಹರಣೆಗೆ ಕೆಂಪ್ ಮಣ್ಣಿಗೆ ನಾವು ಗೋಡಂಬಿ, ನೇರಳೆ, ಚಿಕ್ಕು, ಸೀತಾಫಲ, ನೆಲ್ಲಿ ಇಂತ ಎಲ್ಲ ಹಚ್ಕೋಬಹುದು. ಆದ್ರೆ ಕಪ್ಪು ಮಣ್ಣಿಗೆ ಬಂದ್ರೆ ಅಂದ್ರ ಮಾವು, ಗೋಡಂಬಿ ಅಂತ ಗಿಡಗಳನ್ನ ನಾವು ಹಚ್ಚಕ್ ಆಗುದಿಲ್ಲ. ಕಪ್ಪ ಮಣ್ಣಾಗ ನೇರಳೆ ಇರ್ಬೋದು, ಚಿಕ್ಕು, ಸೀತಾಫಲ, ನೆಲ್ಲಿ, ಪೇರಲ, ಆಮೇಲೆ ಬೆಣ್ಣೆ ಹಣ್ಣು ಇಂಥವನ್ ಬೇಕಂದ್ರೆ ನಾವು ಹಚ್ಕೋಬಹುದು. ಈಗ ಮಾವು, ಹಲಸು, ಬೆಳಲ್ಕಾಯಿ ಅಂತ ನಾವು ಕರಿತೀವಿ, ನೇರಳೆ, ಆಮೇಲೆ ಗೋಡಂಬಿ, ಹುಣಸೆ ಇಂಥವನ್ನ ಮೂರು ಗಣಕೂಟ ಗುಣಿ ತೆಗೆದು 30 feet ಅಂತರದೊಳಗ ನಾವು ಎಕರೆಗೆ 40 feet ನಾಟಿ ಮಾಡ್ಬೋದು. ಇದ್ರೊಳಗ ನೀವು ಬೇಕಂದ್ರ ಮಿಶ್ರ ಅಥವಾ ಅಂತರ್ ಬೇಸಾಯ ಕೂಡ ಮಾಡ್ಕೋಬಹುದು. ಆಮೇಲೆ ಬಾರೆ, ದಾಳಿಂಬ್ರಿ, ಆಮೇಲೆ ಸೀತಾಫಲ, ಪೇರಲ, ಚಿಕ್ಕು, ಬೆಣ್ಣೆಹಣ್ಣು ಇಂಥವಕ್ಕ 2 feet ಕುಣಿ ತೆಗಿಬೇಕು. 18 feet ಅಂತರದೊಳಗ ಹಚ್ಕೋಬೇಕು. ಎಕರೆ ವಾರು ನಿಮ್ಗ 134 feet ಕುಂದಿರ್ತಾವ. ನೆಲ್ಲಿ, ಅಂಜೂರ ಇಂಥವನ್ನ 15 feet ಅಂತರದೊಳಗ ಹಚ್ಕೋಬೇಕು. ಎಕರೆ ವಾರು 160 feet ಕುಂದಿರ್ತಾವ. ಇಷ್ಟೇ ಅಲ್ಲ, ಮತ್ತೆ ತರಕಾರಿಗಳನ್ನ ಕೂಡ ಬೆಳಿಬಹುದು. ಉದಾಹರಣೆಗೆ ನುಗ್ಗೆ ಇರ್ಬೋದು, ಕರಿಬೇವು ಇರ್ಬೋದು. ನುಗ್ಗೆ ಬೆಳೆಯೋರು 9 feet ಅಂತರ ಬಿಡ್ಬೇಕು, ಎಕರೆ 440 feet ಕುಂದಿರ್ತಾವ. ಕರಿಬೇವು ಬೆಳೆಯೋರು 9 feet ಸಾಲಿನ ಸಾಲಿಗೆ ಬಿಡ್ಬೇಕು, ಗಿಡದಿಂದ ಗಿಡಕ್ಕ 12 feet ಬಿಡ್ಬೇಕು. ಅಂದ್ರ ಒಟ್ಟಾರೆ 332 feet ಎಕರೆ ಕುಂದಿರ್ತಾವ. ಹೂವಿನ ಬೆಳೆಗಳ ಒಳಗ ಸಂಪಿಗೆ ಗಿಡ ಬೆಳಿಬಹುದು, ಅದಕ್ಕೂ ಕೂಡ ಸುಗಂಧ ದ್ರವ್ಯ ಇಂಡಸ್ಟ್ರಿ ಒಳಗ್ ಕೂಡ ತಗೋತಾರ. ಅದನ್ನ 24 feet ಅಂತರದೊಳಗ ಬೆಳಿಬೇಕು. 62 feet ಒಂದ್ ಎಕರೆ ಕುಂದಿರ್ತಾವ. ಆಮೇಲೆ ಔಷಧೀಯ ಬೆಳೆಗಳಾದಂತ ಕಣಗಳು ಇರ್ಬೋದು, ಅಶ್ವಗಂಧ, ಕಾಶಿ ಬದನೆ, ಇವನ್ ಕೂಡ ನೀವು ಬೆಳಿಬಹುದು. ಆಮೇಲೆ ಸುಗಂಧಯುಕ್ತ ಬೆಳೆಗಳಾದ ನೀಲಗಿರಿ ಇರ್ಬೋದು, ಲಾವಂಚ ಇಂಥವನ್ ಸಹ ನಾವು ಮಳೆಯಾಶ್ರಿತ ಒಳಗ ಬೆಳಿಬಹುದು. ಇನ್ನು ಈ ಮಳೆಯಾಶ್ರಿತ ತೋಟಗಾರಿಕೆ ಬೆಳೆಗಳಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬಹುದಂತೀರಿ? ಈಗ್ರಿ ಗಿಡ ನಾಟಿ ಮಾಡಿದ ವರ್ಷ ನಾವೇನ್ ಮಾಡ್ಬೇಕು ಅಂದ್ರ ಹಚ್ಚಿದ ತಕ್ಷಣ ಅದಕ್ಕ ಆಧಾರ್ ಕೋದು ಕೊಡ್ಬೇಕು. ಕೊಟ್ಟಂದ್ರೆ ಏನಾಗ್ತೈತಿ, ಮಳೆಗಾಲದಾಗ ಹಚ್ಚಿರ್ತೇವಿ, ಬಹಳ ಗಾಳಿ ಬೀಸ್ತಿರುತ್ತ, ಅಂತ ಟೈಮ್ನಾಗ ಏನಾಗುತ್ತ ಗಿಡ ಮುರಿಯೋ ಸಂದರ್ಭ ಇರುತ್ತ. ಕಸಿ ಕಟ್ಟಿದ ಭಾಗ ಅಳಗ್ಯಾಡಿಲ್ದಂಗ ನಾವೇನ್ ಮಾಡ್ಬೇಕಂದ್ರ ಅದನ್ನ ಮೇಂಟೈನ್ ಮಾಡ್ಬೇಕು. ಉದಾಹರಣೆಗೆ ಈಗ ಮಳೆ ಗಾಳಿ ಬಿಟ್ಟಾಗ ಏನಾಗುತ್ತ ಅಂತಂದ್ರ ಕಸಿ ಭಾಗ ಸ್ವಲ್ಪ ವೀಕ್ ಆಕೈತಿ. ಆ ಟೈಮ್ನಾಗ ಮಣ್ಣು ಮತ್ತು ನೀರು ಆ ಭಾಗಕ್ಕೆ ಸಂಪರ್ಕಕ್ಕೆ ಬಂತು ಅಂದ್ರ ಅದು ಕೊಳ್ಯಾಕ್ ಶುರು ಆಗ್ತೈತಿ. ಕೊಳಿತು ಅಂತಂದ್ರ ನಮ್ದು ಮ್ಯಾಲ ಏನ್ ಬೇಕಾಗಿದ್ದ ತಳಿ ಇರುತ್ತಲ್ಲ ಸಯಾನ್ ಅಂತ ಏನ್ ಕರಿತೀವಿ ಅದು ಹಾಳಾಗ್ಬಿಡುತ್ತ. ಕೆಳಗ್ ಏನ್ ಬರುತ್ತ ಬರೀ ರೂಟ್ ಸ್ಟಾಕ್ ಅಂತಿರುತ್ತ, ಬೀಜದಿಂದ ಬೆಳೆದಿರುತ್ತ, ಅದು ಬೇಗ ಇಳುವರಿ ಕೂಡ ಕೊಡ್ತಿರೋದಿಲ್ಲ, ಅಂತ ಬೆಳೆ ಮಾತ್ರ ಉಳ್ಕೊಳುತ್ತ. ರೈತರ ಏನ್ ಮಾಡ್ಬೇಕು, ಕಡ್ಡಾಯವಾಗಿ ಗಿಡನ ಹಚ್ಚಿದ ತಕ್ಷಣ ಅದಕ್ಕ ಕೋಲನ್ನ ಕೊಡ್ಬೇಕು. ಅದ್ರ ಜೊತೆಗೆ ಗಿಡ ಹಚ್ಚುವಾಗ 3-4 inches ಕಸಿ ಕಟ್ಟಿದ ಭಾಗ ಭೂಮಿಯಿಂದ ಮೇಲಿರ್ಬೇಕು. ಇತ್ತಂದ್ರ ಮಾತ್ರ ಅದು ಸಕ್ಸಸ್ ಆಗಕ್ಕ ಸಾಧ್ಯ ಐತಿ. ಆಮೇಲೆ ಕಸಿ ಕಟ್ಟಿರ್ತಿಲ್ಲ ಅದು ಹಚ್ಚಿದ ದಿವಸ ವರ್ಷನ ಏನಾಗತ್ತಂದ್ರ ಹೂ ಬಿಡಾಕ್ ಶುರು ಮಾಡ್ತೈತಿ. ಅದನ್ನ ನಾವು ಚೂಟ್ ಹಾಕ್ಬೇಕು. 3-4 years ಹೂವು ಮತ್ತು ಕಾಯಿ ಬಿಡಲ್ದಂಗ ನೋಡ್ಕೋಬೇಕು. ಯಾಕಂತಂದ್ರ ಫಸ್ಟ್ ಆ ಗಿಡಕ್ಕೆ ಏನ್ ಬೇಕು ಅಂದ್ರ ಒಂದು ಫ್ರೇಮ್ ವರ್ಕ್ ಬೇಕು. ಅಂದ್ರ ಅದ್ರ ಆಕಾರನ ನಾವು ನಿರ್ಧಾರ ಮಾಡೋಕು 1st year 2nd year. ಆಮೇಲೆ 3rd year ನಾವು ಇಳುವರಿಯನ್ನ ತಗೋಬಹುದು. ಆಮೇಲೆ ಈಗ ಕಸಿ ಕಟ್ಟಿದ ಭಾಗ ಇರುತ್ತಲ್ಲ ಅದ್ರ ಕೆಳಭಾಗದೊಳಗ ಹೊಸ ಹೊಸ ಚಿಗುರು ಬರ್ತಿರುತ್ತ, ಅವ್ನ ನಾವು ಅವಾಗೊಮ್ಮೆ ಇವಾಗೊಮ್ಮೆ 2 weeks ಹೊಲ್ದಾಗ ಅಡ್ಡಾಡಕ್ನಾಗ ಕೈಲೆ ಸ್ವಲ್ಪ ತೆಗದ್ವಿ ಅಂತಂದ್ರ ಅದು ಚಲೋತ್ನಾಗ ಬೆಳಿತೈತಿ. ಮುಂದ ಗೆದ್ದಲದ ಏನ್ರ ಪ್ರಾಬ್ಲಮ್ ಇತ್ತು ಅಂತಂದ್ರ ಕಾರ್ಬೋಫಿರೋನ್ ಸಿಗುತ್ತ, 5 grams ಅದನ್ನ ಪ್ರತಿ ಗಿಡಕ್ ಹಾಕಿ ನೀವು ಗೆದ್ದಲನ್ನ ಕೂಡ ನಿರ್ವಹಣೆ ಮಾಡಬಹುದು. ಪ್ರತಿ ವರ್ಷ ಮಳೆಗಾಲದೊಳಗ ಗಿಡಗಳ ವಯಸ್ಸಿಗನುಗುಣವಾಗಿ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಮತ್ತ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗ್ತೈತಿ. ರಾಸಾಯನಿಕ ಗೊಬ್ಬರಗಳನ್ನ ಸಾಮಾನ್ಯವಾಗಿ 2 times ಮಾಡಿ ಒಂದು ಕಂತನ್ನ ಮೇ ಜೂನ್ ಒಳಗ್ ಕೊಡ್ಬೋದು, ಇನ್ನೊಂದ್ ಕಂತು ಆಗಸ್ಟ್ ಸೆಪ್ಟೆಂಬರ್ನಾಗ ಕೊಡೋದು. ಮಳಿ ವರ್ಷ ಪೂರ್ತಿ ಇತ್ತು ಅಂತಂದ್ರ, ಈಗ ಮಳಿ ಇಲ್ಲಪ್ಪ ಅಂದ್ರೆ ಜೂನ್ ಆಗಸ್ಟ್ ಆಗುತ್ತ ನಮ್ಗ ಅನ್ನಂಗಿದ್ರ ಮೇ ಜೂನ್ ಆಗ ಪೂರ್ತಿ ಕಂತು ಕೂಡ ನಾವು ಕೊಡ್ಬೋದು. ಕಳೆಯನ್ನ ತೆಗೆದು 1-1.5 meters ಸುತ್ತಲೂ ಮಡಿಯನ್ನ ಮಾಡ್ಕೋಬೇಕಾಗತ್ತ. ಆಮ್ಯಾಗ ಗಿಡಗಳ ಆಕಾರ ರೂಪಿಸಾಕ ರೆಂಬೆ ಕೊಂಬೆಗಳನ್ನ ಕತ್ತರಿಸೋದು ಪ್ರತಿ ಸಲಾನು ನೀವು ಕ್ರಮವಾಗಿ ಅನುಸರಿಸಬೇಕಾಗ್ತೈತಿ. ಆಮೇಲೆ ಸಕಾಲದೊಳಗ ಮಿತವಾಗಿ ಸಸ್ಯ ಸಂರಕ್ಷಣೆ ಕ್ರಮಗಳನ್ನ ಅನುಸರಿಸಬೇಕಾಗ್ತೈತಿ. ಉದಾಹರಣೆ ಈಗ ಪೇರು ಹಚ್ಚಿರ್ತೀವಿ, ಬಾಜುಕ ಕೆಲವರು ತೆಂಗಿನ ಗಿಡ ಹಚ್ತಾರ, ಹಂಗ ಹಚ್ಚಿದ್ರಿಂದ ಏನಾಗತ್ತಂದ್ರ ಈ ಪೇರು ಬರುವಂತ ಬಿಳಿ ಹುಳ ತೆಂಗಿನ ಗಿಡಕ್ಕೂ ಬಂದ್ಬಿಡುತ್ತ. ಹಂಗ ನಾವು ಹಚ್ಕೋಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಕೂಡ ಹಚ್ಕೋಬೇಕಾಗ್ತೈತಿ. ಮತ್ತ ಮಿಶ್ರ ಮತ್ತು ಮಧ್ಯಂತರ ಬೆಳೆ ಪದ್ಧತಿ ಬಗ್ಗೆ ಸ್ವಲ್ಪ ತಿಳಿಸ್ರ. ಮಿಶ್ರ ಪದ್ಧತಿ ಅಥವಾ ಮಧ್ಯಂತರ ಬೆಳೆಗಳನ್ನ ಬೆಳ್ಕೋಬೇಕಾದ್ರೆ ಮೊದ್ಲೇಕ ನಮ್ದು ಮೇನ್ ಕ್ರಾಪ್ ಯಾವ್ದೈತೆ ಅನ್ನೋದನ್ನ ನಿರ್ಧಾರ ಮಾಡ್ಕೋಬೇಕು. ಸಾಮಾನ್ಯವಾಗಿ ಈ ಮಿಶ್ರ ಬೆಳೆಯನ್ನ ಬೆಳ್ಕೋಬೇಕಾದ್ರೆ ಆಯಾ ಪ್ರದೇಶಕ್ಕೆ ತಕ್ಕಂಗ ಬೆಳ್ಕೋಬೇಕು. ಈಗ ಮಾವಿನ ಗಿಡ ಹಚ್ಚಿರ್ತೀವಿ, ನಡಕ ಸೀತಾಫಲ ಬಾರೆಹಣ್ಣು ಅಥವಾ ಪೇರಲ ಗಿಡ ಇಂತಾವ್ ಹಾಕೋಬಹುದು. ಅದ್ರೊಳಗ ಮತ್ತ ಅಲಸಂದಿ, ಹುರುಳಿ, ಹೆಸರು, ಉದ್ದು ಅಥವಾ ಸೆಣಬು ಇಂತ ದ್ವಿದಳ ಧಾನ್ಯಗಳು ಅಥವಾ ಏಕದಳ ಧಾನ್ಯಗಳಾದ ರಾಗಿ, ಜೋಳ, ನವಣೆ ಆಮೇಲೆ ಕೆಲವೊಂದ್ ತರಕಾರಿ ಕೂಡ ಬೆಳ್ಕೋಬಹುದು. ಆದ್ರ ಇದ್ರೊಳಗ ಒಂದು ನಾವು ಗಣನೆಗೆ ತಗೋಬೇಕಾಗಿದ್ದು ಯಾವ್ದು ಅಂತಂದ್ರ ಪ್ರಧಾನ ಬೆಳೆಗೆ ಯಾವ ರೀತಿ ಒಳಗೂ ಈ ಅಂತರ್ ಬೆಳೆಗಳು ಅಥವಾ ಮಿಶ್ರ ಬೆಳೆಗಳು ಪೈಪೋಟಿ ಮಾಡಬಾರದು. ಆಹಾರಕ್ಕಾಗಿರ್ಲಿ ಅಥವಾ ಬೆಳಕಿಗಾಗಿರ್ಲಿ, ಗಾಳಿಗಾಗಿರ್ಲಿ ಅಥವಾ ಸ್ಥಳಕ್ಕಾಗಿರ್ಲಿ ಈ ಯಾವ್ದಕ್ಕವು ಪೈಪೋಟಿಯನ್ನ ಮಾಡ್ತಿರ್ಬಾರ್ದು. ಅವು ಬೇಗನೆ ಬೆಳೆದು ಫಸಲನ್ನ ಕೊಡ್ತಿರ್ಬೇಕು. ಆಮೇಲೆ ಮಣ್ಣಿನ ಫಲವತ್ತೆಯನ್ನ ಕಾಪಾಡುವಂತ ಶಕ್ತಿ ಹೊಂದಿರಬೇಕು. ಉದಾಹರಣೆ ದ್ವಿದಳ ಧಾನ್ಯಗಳನ್ನ ನಾವು ಮಧ್ಯ ಬಿತ್ತನೆ ಮಾಡಿದ್ವಿ ಅಂದ್ರ ಅವು ಏನ್ ಮಾಡ್ತಾವು, ವಾತಾವರಣದೊಳಗಿರುವಂತ ಸಾರಜನಕವನ್ನ ಹೀರ್ಕೊಂಡು ಭೂಮಿಯೊಳಗ ಸಾರಜನಕವನ್ನ ಹೆಚ್ಚಿಸ್ತಾವ್, ಸ್ಥಿರೀಕರಣ ಮಾಡ್ತಾವ್. ಅಂತ ಬೆಳೆಗಳನ್ನ ಆದಷ್ಟು ಬೆಳಿಲಿಕ್ಕೆ ಮುಂದ್ ಬರ್ಬೇಕು. ಅದ್ರ ಜೊತೆಗೆ ಸೂರ್ಯಪಾನ ಆಗಿರ್ಬೋದು, ಬಿಟಿ ಹತ್ತಿ ಇಂತ ಬೆಳೆಗಳನ್ನ ಆದಷ್ಟು ನಾವು ಕಡಿಮೆ ಮಾಡು. ಯಾಕಂತಂದ್ರ ಅವು ಮಣ್ಣಿನಲ್ಲಿರೋ ಫಲವತ್ತತೆಯನ್ನ ಸಾಕಷ್ಟು ಹೀರ್ಕೊಳ್ತಾವು. ಅದಕ್ಕ ಅಂತವನ್ ಬಿಟ್ಟು ಬಾಕಿ ಸಣ್ಣ ಸಣ್ಣ ಬೆಳೆಗಳನ್ನ ನಾವು ಬೆಳ್ಕೋಬಹುದು. ಒಳ್ಳೇದು ಹೇಮಾವತಿ ಹಿರೇಗೌಡರವರೇ, ತಾವು ಇಲ್ಲಿವರೆಗೆ ಕುಷ್ಕಿ ತೋಟಗಾರಿಕೆ ಅಂದ್ರೆ ಏನು, ಕುಷ್ಕಿ ತೋಟಗಾರಿಕೆಯ ಮಹತ್ವ ಏನದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಕುಷ್ಕಿ ತೋಟಗಾರಿಕೆ ಈ ಬಗ್ಗೆ ಹೇಮಾವತಿ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರ್ಬಡಗಿ. ಇನ್ನು ಖಾನಾಪುರ ತಾಲೂಕು ಇಟಗಿಯ ಸದೇಪ್ಪ ಸಿದ್ದಪ್ಪ ಬಳಗಪ್ಪನವರ್ ಹಾಗೂ ಮೇಳದವರಿಂದ ಡೊಳ್ಳಿನ ಪದ. ಜನಸಿದನೋ ಕೀರ್ತಿ ಪಡೆದಾನ ಎಂದೋ ಸ್ಥಾನವನು ಸಪದಾಮ್ಯ ತಾಲೂಕ ಪಂಜಿಯನು ತೋಸೆ ಒಗದಾನ ಮಾರಿಗೆ ಪಂಜಿಯನು ಎಂತ ಸ್ವಚ್ಛನ ಕುರುಬಾಲೆ ಅಂದಿದನು ಕೈಯ